ಆಕಾಶವಾಣಿ ಮಡಿಕೇರಿ. ಕೃಷಿ ರಂಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಮಾವಿನ ಬೆಳೆಯ ಹೂ ಮತ್ತು ನಂತರದ ನಿರ್ವಹಣೆ ಕುರಿತು ಡಾಕ್ಟರ್ ಕೆಜಿ ಜಿ ಕೇಶವರೆಡ್ಡಿ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಾವಿನ ಗಿಡದಲ್ಲಿ ಹೂವು ಮತ್ತು ಕಾಯಿ ಬಿಡುವ ಹಂತದಲ್ಲಿ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೇಶವರೆಡ್ಡಿ ಅವರೇ. ನಮಸ್ಕಾರ ಸರ್. ಮಾವು ಮುಖ್ಯವಾದ ಒಂದು ಹಣ್ಣಿನ ಬೆಳೆ, ಇದನ್ನು ಹಣ್ಣುಗಳ ರಾಜ ಅಂತಾನೆ ಕರೀತಾರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಈ ಮಾವಿನ ಬೆಳೆಯನ್ನ ರೈತ ಬಾಂಧವರು ಬೆಳೀತಾ ಇದ್ದಾರೆ. ತೋಟಗಾರಿಕಾ ಇಲಾಖೆಯ ಈ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇವತ್ತು ಸಾಕಷ್ಟು ಜನ ಮಾವಿನ ಹಣ್ಣಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಈ ಮಾವಿನಲ್ಲಿ ಹೂ ಬಿಡುವಾಗ ಮತ್ತೆ ಕಾಯಿ ಕಚ್ಚುವಂತ ಹಂತದಲ್ಲಿ ನಾವು ಸರಿಯಾದಂತಹ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಇಳುವರಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಆದ್ರಿಂದ ತಾವಿವತ್ತು ಮುಖ್ಯವಾಗಿ ಈ ಹೂವಿನ ಹಂತದಲ್ಲಿ ಆ ನಂತರದಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಇಲ್ಲಿ ಬರುವಂತ ಕೀಟಪೀಡೆಗಳು ಮತ್ತು ರೋಗಗಳು ಇವುಗಳ ಒಂದು ನಿರ್ವಹಣಾ ಕ್ರಮಗಳು ಮತ್ತೆ ಬೇರೆ ಸಾಮಾನ್ಯವಾದ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಹೂವಿನ ಹಂತದಲ್ಲಿ ಮಾವಿನ ಬೆಳೆಯನ್ನ ನಿರ್ವಹಣೆ ಮಾಡೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಮಾವು ನಮ್ಮ ರಾಜ್ಯದ ಅತಿ ಮುಖ್ಯವಾದ ಹಣ್ಣಿನ ಬೆಳೆಗಳಲ್ಲಿ ಒಂದು, ಹಣ್ಣುಗಳ ರಾಜನೇ ಅಂತಾನೆ ಕರೀತಾರೆ ಮಾವಿನ ಹಣ್ಣನ್ನು. ಮತ್ತೆ ಈ ಮಾವು ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೂ ಮಾವಿನ ನಿರ್ವಹಣೆ ಮಾಡದೇ ಇದ್ರೆ ತುಂಬಾ ಲಾಸ್ ಆಗ್ತದೆ. ಅಂದ್ರೆ ಶೇಕಡಾವಾರು 70-80% ಲಾಸ್ ಆಗ್ತದೆ. ಕೀಟ ಮತ್ತು ರೋಗಗಳ ಎರಡೂ ಇಂದ ಸರಿಸುಮಾರು 70-80% ಲಾಸ್ ಆಗುವ ಸಾಧ್ಯತೆ ಇರ್ತದೆ. ಮಾವಿನಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಕೀಟಗಳು ಮತ್ತು ರೋಗಗಳು. ಈ ಕೀಟಗಳು ವಿಷಯಕ್ಕೆ ಬಂದಾಗ ಜಿಗಿ ಹುಳ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು, ಅದರ ನಂತರ ಬರ್ತಕ್ಕಂಥದ್ದು ಹಣ್ಣಿನ ನೊಣ. ಈ ಎರಡು ಕೀಟಗಳಿಂದಾನೇ ಸರಿಸುಮಾರು 60-70% ಬೆಳೆ ನಷ್ಟ ಆಗ್ತದೆ. ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು, ನಿರ್ವಹಣೆ ಮಾಡಬೇಕು. ಇನ್ನು ರೋಗಗಳಲ್ಲಿ, ರೋಗಗಳಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೋಗಗಳಂದ್ರೆ ಬೂದಿ ರೋಗ ಒಂದು, ಮತ್ತೆ ಚಿಬ್ಬು ರೋಗ, ಇದನ್ನ ನಾವು ಆಂಥ್ರಾಗ್ನೋಸ್ ಅಂತ ಕರಿತೀವಿ, ಮತ್ತೆ ಇನ್ಫ್ಲೋರೆಸೆನ್ಸ್ ಬ್ಲೈಟ್ ಅಥವಾ ಫ್ಲೋರಲ್ ಬ್ಲೈಟ್ ಅಂತ ನಾವು ಸಾಮಾನ್ಯವಾಗಿ ಕರ್ತೀವಿ. ಈ ಮೂರು ರೋಗಗಳು ಸಾಮಾನ್ಯವಾಗಿ ಮಾವಿನಲ್ಲಿ ಬರ್ತಕ್ಕಂತ ರೋಗಗಳು. ಈಗ ತಾವು ಜಿಗಿ ಹುಳು ಅಂತ ಹೇಳಿದ್ರಿ, ಹೌದು, ಇದು ಹೆಚ್ಚಾಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ? ಈ ಜಿಗಿ ಹುಳ ಸಾಮಾನ್ಯವಾಗಿ ಸರ್ ವರ್ಷ ಪೂರ್ತಿ ಇರ್ತದೆ, ಆದ್ರೆ ಈ ಹೂ ಬರೋ ಹಂತದಲ್ಲಿ ಅತಿ ತೀವ್ರತೆ ಇದರಲ್ಲಿ ಕಾಣಿಸ್ತಕ್ಕಂಥದ್ದು. ಅದರಲ್ಲಿ ಅಕ್ಟೋಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಇದರ ತೀವ್ರತೆ ಜಾಸ್ತಿ. ಅಂದ್ರೆ ಸಾಮಾನ್ಯವಾಗಿ ಮಾವಿನಲ್ಲಿ 4 ತಿಂಗಳವರೆಗೂ ಹೂ ಬರ್ತಲೇ ಇರುತ್ತೆ. ಹೂ ಬರ್ತಾನೆ ಇರ್ತದೆ ಅಂದ್ರೆ, ಹೌದು ಹೌದು ಸರ್. ಈ ರಾಮನಗರ ಜಿಲ್ಲೆಯಲ್ಲಿ ತಗೊಂಡ್ರೆ ಅಕ್ಟೋಬರ್ ಕೊನೆಯಿಂದ ಹಿಡಿದು ಡಿಸೆಂಬರ್ ಕೊನೆಯವರೆಗೆ ಹೂ ಬರ್ತಾನೆ ಇರ್ತದೆ. ಬಟ್ ನೀವು ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬಂದಾಗ ಡಿಸೆಂಬರ್ ಇಂದ ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲನೇ ವೀಕ್ ವರೆಗೂ ಹೂ ಬರ್ತಾನೆ ಇರ್ತದೆ. ಸೊ ಅದರಿಂದ ನಾನು ಈ 2-3 ತಿಂಗಳಲ್ಲಿ ಜರೂರು ಕ್ರಮಗಳನ್ನು ಕೈಗೊಂಡು ಮಾವಿನಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಸಾಧಾರಣವಾಗಿ ಈ ಹಣ್ಣನ್ನು ನೋಡಿದಾಗ ಏಪ್ರಿಲ್ ಇಂದ ಪ್ರಾರಂಭವಾಗಿದ್ದು ಜುಲೈ ಮಧ್ಯದವರೆಗೂ ನಮಗೆ ಮಾವಿನ ಹಣ್ಣುಗಳು ಸಿಗ್ತಾ ಇರ್ತವೆ, ಬರ್ತಾ ಇರ್ತವೆ. ಅದನ್ನು ನೋಡಿದಾಗ ಹೂ ಬಿಡೋದು ಕೂಡ ಅಷ್ಟೇ ವೈವಿಧ್ಯಮಯವಾಗಿರುತ್ತೆ. ಹೌದೌದು, ತಾವ್ ಹೇಳಿದಾಗೆ ಅಕ್ಟೋಬರ್ ಕೊನೆಯಿಂದ ಹಿಡಿದು ಫೆಬ್ರವರಿವರೆಗೂ ಹೂ ಬರ್ತಾನೆ. ಸ್ವಲ್ಪ ತಳಿಗಳ ಮೇಲೆ ಇದು ಡಿಪೆಂಡ್ ಆಗಿರ್ತದೆ.

ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಆಗ್ತದೆ. ಅದರಲ್ಲೂ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಏನಾದರೂ ಬಿದ್ರೆ ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಹಣ್ಣಿನ ತಿರುಳೆ ತಿರುತ್ತ ಇದು ತಿರುಳು ತಿನ್ನುತ್ತೆ, ಮತ್ತೆ ಇದು ಗೋಲಿ ಆಕಾರದಿದ್ದಾಗ ಅದು ಕಾಯಿ ಡ್ರಾಪ್ ಆಗ್ತದೆ, ತುಂಬಾ ಡ್ರಾಪ್ ಆಗೋದು ಬಿದ್ದೋಗ್ಬಿಡ್ತದೆ. ಏನಾದ್ರೂ ಇನ್ಫೆಸ್ಟೇಷನ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಅದಾದಾಗ ಈ ಫ್ರೂಟ್ ಡ್ರಾಪ್ ತುಂಬಾ ಇರ್ತದೆ, ಅದು ರೈತರು ಗಮನಿಸಬಹುದು. ಕೆಳಗಡೆ ಬಿದ್ದ ಕಾಯಿಗಳನ್ನ ಆಯಿಸ್ಬಿಟ್ಟು ರೈತರು ಮಣ್ಣಿನಲ್ಲಿ ಅಂದ್ರೆ ನಾವು ಸುಮಾರು 1 ಮೀಟರ್ ಆಳದಲ್ಲಿ ಈ ಇದನ್ನ ಹೂತಾಕ್ಬೇಕಾಗತ್ತೆ ಕಾಯಿಗಳನ್ನ, ಅಂದ್ರೆ ಆ ತರ ನಾಶ ಪಡಿಸಬೇಕಾಗತ್ತೆ. ಮತ್ತೆ ಈ ಹಣ್ಣಿನ ನೊಣ ನಿಯಂತ್ರಣ ಮಾಡಬೇಕಾಗತ್ತೆ. ಇದನ್ನ ಮೀಥೈಲ್ ಯೂಜಿನಾಲ್ ಅಂತ ನಾವು ಪ್ಯಾರಾಫೆರ್ಮೋನ್ ಟ್ರಾಪ್ಸ್ ಅಂತ ಹೇಳ್ತೀವಿ. ಪ್ರತಿ ಎಕರೆಗೆ 4-5 ಫೆರ್ಮೋನ್ ಟ್ರಾಪ್ಸ್, ಪ್ಯಾರಾಫೆರ್ಮೋನ್ ಟ್ರಾಪ್ಸ್, ಹೌದೌದು, ಮೋಹಕ ಬಲೆ ಅಥವಾ ಲಿಂಗಾಕರ್ಷಕ ಬಲೆ ಅಂತ ಹೇಳ್ತೀವಿ. ಇದನ್ನು 4-5 ಪ್ರತಿ ಎಕರೆಗೆ ಕಟ್ಟೋದ್ರಿಂದ ಇದನ್ನ ಆಕ್ಟಿವಿಟಿ ಅಂದ್ರೆ ನಾವು ಮಾನಿಟರಿಂಗ್ ಮಾಡಬಹುದು ಇದೆಯಾ ಇಲ್ವಾ, ಎಷ್ಟು ಮಟ್ಟಿಗೆ ಸಂಖ್ಯೆ ಇದೆ ಅಂತ. ಒಂದು ದಿನದಲ್ಲಿ ಒಂದು ಟ್ರ್ಯಾಪ್ ಅಲ್ಲಿ ಮೋಹಕ ಬಲೆಯಲ್ಲಿ 5 ಹೆಚ್ಚು ನೊಣ ಬಿದ್ದಿದ್ರೆ ಅವಾಗ ನಾವು ಕೆಮಿಕಲ್ ಸ್ಪ್ರೇ ಮಾಡಬೇಕಾಗತ್ತೆ. ಅದಕ್ಕಿಂತ ಕಮ್ಮಿ ಇದ್ರೆ ಇದರ ತೀವ್ರತೆ ಏನು ಅತಿ ಹೆಚ್ಚು ಇಲ್ಲ ಅಂತ ನಾವು ತಿಳ್ಕೊಬಹುದು. ಈ 5 ಒಂದು ಮೋಹಕ ಬಲೆಗೆ ಪ್ರತಿದಿನದಲ್ಲಿ ಬಿದ್ದಿರೋದಾದ್ರೆ ಆವಾಗ ನಾವು ಈ ಬೊಡ್ಡು ಉಪಚಾರ ಅಂತ ಹೇಳ್ತೀವಿ, ಅಂದ್ರೆ ಈ ಟೆಮ್ ಮೇಲೆ ಎಲ್ಲ ಬಳಿಯೋದು ಬಳಿಬೇಕಾಗತ್ತೆ, ಕೀಟನಾಶಕ ಪ್ಲಸ್ ಈ ಜಾಗರಿ ಅಂತ ಹೇಳ್ತೀವಿ ಬೆಲ್ಲದ ಪಾಕ. ಪ್ರತಿ ಲೀಟರ್ ನೀರಿಗೆ 100 ಗ್ರಾಂ ಬೆಲ್ಲ ಬೆರೆಸಿ ಕರಗಿಸಿ ಅದಕ್ಕೆ 2 ಮಿಲಿ ಮೆಲಾಥಿಯನ್ ಅಥವಾ 2 ಮಿಲಿ ಡೆಲ್ಟಾ ಮೆಥ್ರಿನ್ ಅಂತ ಬರ್ತದೆ, ಈ ಕೀಟನಾಶಕವನ್ನು ಬೆರೆಸಿಬಿಟ್ಟು ಪೇಂಟ್ ಹೊಡೆಯುವ ಬ್ರಷ್ ಇಂದ 1.5 ಅಡಿ ಬುಡದಿಂದ ರೆಂಬೆಗಳ ಮೇಲೆ ಬಳದ್ರೆ ಹೆಣ್ಣು ಮತ್ತು ಎರಡನ್ನು ಸಾಯಿಸಬಹುದು. ಈ ಲಿಂಗಾಕರ್ಷಕ ಆದ್ರೆ ಬರೀ ಗಂಡುಗಳನ್ನ ಆಕರ್ಷಣೆ ಮಾಡಿ ನಾವು ಕೊಲ್ಬಹುದು. ಈ ತರ ಮಾಡೋದ್ರಿಂದ ಹೆಣ್ಣು ಗಂಡು ಎರಡನ್ನು ಸಾಯಿಸಬಹುದು ಬೊಡ್ಡು ಉಪಚಾರ ಮಾಡಿದಾಗ. ಬೆಲ್ಲಕ್ಕೆ ಆಕರ್ಷಿತ ಆಗ್ತದೆ, ಅದರಲ್ಲಿ ಹೆಣ್ಣು ಗಂಡು ಎರಡು ಆಕರ್ಷ ಆಗ್ತದೆ ಬೆಳ್ಳ ಪಾಕ ಇರೋದ್ರಿಂದ. ಈ ಮೋಹಕ ಬಲೆ ಆದ್ರೆ ಬರೀ ಗಂಡು ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ಕೆಮಿಕಲ್ ಔಷಧಿಯಿಂದ ಕಾಯಿ ಬಲಿಯೋ ಸ್ಟೇಜ್ ನಲ್ಲಿ ಔಷಧಿ ರೆಕಮೆಂಡ್ ಮಾಡ್ತೀವಿ, ಡೆಲ್ಟಾ ಮೆಥ್ರಿನ್ ಅಂತ ಹೇಳ್ತೀವಿ, 1 ಮಿಲಿ ಪ್ರತಿ ಲೀಟರ್ ನೀರಿಗೆ. ಅದಕ್ಕೂ 1-3 ಗ್ರಾಂ ಬೆಲ್ಲ ಬೆರೆಸ್ಕೊಂಡು ರೈತರು ಉಪಚಾರ ಮಾಡೋದಾದ್ರೆ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಸಿಂಪರಣೆ ಮಾಡಬಹುದು ದೋರ್ಗಾಯಿ ಬಂದಾಗ ಸಿಂಪರಣೆ ಮಾಡ್ಕೋಬೇಕು. ಮತ್ತೆ ಇದನ್ನು ಅಷ್ಟೇ, ಈ ಹಣ್ಣಿನ ನೊಣ ತುಂಬಾ ರೈತರಿಗೆ ಲಾಸ್ ಮಾಡ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮಾಡಕ್ಕೂ ವ್ಯಾಪಾರಸ್ಥರಿಗೂ ತುಂಬಾ ಲಾಸ್ ತೊಂದರೆ ಆಗ್ತಕ್ಕಂಥದ್ದು. ಹಣ್ಣಿನ ನೊಣನ ನಾವು ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಇವೆರಡು ಮುಖ್ಯವಾದ ಕೀಟಗಳು. ಇನ್ನ ಈ ಬೂದಿ ರೋಗದ ಬಗ್ಗೆ ಕೇಳ್ತಾ ಇರ್ತೀವಿ ನಾವು ಚಳಿಗಾಲದಲ್ಲಿ, ಹೌದು, ಇದು ಹೇಗೆ ಪ್ರಾರಂಭ ಆಗುತ್ತೆ? ಈ ಮಾವಿನಲ್ಲಿ ಬೂದಿ ರೋಗ, ಚಿಬ್ಬು ರೋಗ, ಮತ್ತೆ ನಾನು ಈಗಾಗಲೇ ತಿಳಿಸಿದಂಗೆ ಫ್ಲೋರಲ್ ಬ್ಲೈಟ್ ಅಥವಾ ಇನ್ಫ್ಲೋರೆಸೆನ್ಸ್ ಬ್ಲೈಟ್, ಈ 3 ರೋಗಗಳು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಮತ್ತೆ ಇದು ನವೆಂಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಬೂದಿ ರೋಗ ಹೆಚ್ಚಿಗೆ ಬರ್ತಕ್ಕಂಥದ್ದು. ಅಂದ್ರೆ ಈ ಹಗಲಿನಲ್ಲಿ ಉಷ್ಣಾಂಶ ಹೆಚ್ಚಿಗಿದ್ದು ರಾತ್ರಿ ವೇಳೆ ಉಷ್ಣಾಂಶ ತುಂಬಾ ಕಮ್ಮಿ ಡ್ರಾಪ್ ಆಗೋದು, ಅಂದ್ರೆ ತುಂಬಾ ಕೋಲ್ಡ್ ಇದು ಡ್ರಾಪ್ ಆಗೋದು 10-15 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಇದು ತೀವ್ರತೆ ಜಾಸ್ತಿ ಆಗ್ತದ ಬೂದಿ ರೋಗ. ಈ ಬೂದಿ ರೋಗ ಮಾವಿನ ಎಲ್ಲಾ ತಳಿಗಳಿಗೂ ಸಾಮಾನ್ಯವಾಗಿ ಬಂದೇ ಬರ್ತದೆ. ಸೊ ಈ ಬೂದಿ ರೋಗ ಬಂದಾಗ ಈ ಗೊಂಚಲಲ್ಲೆಲ್ಲ ಬಳೆದಿ ಅಥವಾ ಬೂದಿ ಕಲರ್ ಇದ್ದು ಪುಡಿ ತರ ಎಲ್ಲ ಎಲೆ ಮೇಲೆನೂ ಇರ್ತದೆ, ಎಲ್ಲ ಫ್ಲವರ್ ಡ್ರಾಪ್ ಆಗ್ಬಿಟ್ಟು ಕಾಯಿ ಕಚ್ಚೋದೇ ಇಲ್ಲ. ಅದರಿಂದ ಈ ಬೂದಿ ರೋಗ ನಿರ್ವಹಣೆ ಅತಿ ಮುಖ್ಯ ಈ ತಿಂಗಳುಗಳಲ್ಲಿ, ಅಂದ್ರೆ ನವೆಂಬರ್ ಇಂದ ಫೆಬ್ರವರಿ ತಿಂಗಳಲ್ಲಿ ಅತಿ ಮುಖ್ಯ. ಏನು ನಿರ್ವಹಣಾ ಕ್ರಮ ಕೈಗೊಳ್ಬಹುದು ಅಂತೇಳಿ, ಇದರಲ್ಲಿ ಬೂದಿ ರೋಗಕ್ಕೆ ನಾವು ಫಂಗಲ್ ಪ್ಯಾಥೋಜನ್ ಇಂದ ಬರೋದು, ಅಂದ್ರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಸೊ ಈ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಕೋಬಹುದು. ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಪ್ರೋಪಿನೇಬ್ ಅಂತ ಬರ್ತದೆ, ಆಂಟ್ರಾಕಾಲ್ ಅಂತ ಹೇಳ್ಬಿಟ್ಟು, ಇದನ್ನು 1 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪರಣೆ ಮಾಡ್ಕೋಬಹುದು. ಅಥವಾ ಡೈಫೆನ್ ಕೋನೋಜಲ್ ಅಂತ ಬರ್ತದೆ, ಅದನ್ನ ನೀವು 1/2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿಕೊಂಡು ಈ ಬೂದಿ ರೋಗನ ಹೂ ಬರುವ ಹಂತದಲ್ಲಿ ನಿವಾರಣೆ ಮಾಡ್ಕೋಬಹುದು. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಒಂದ್ ವೇಳೆ ನಾವು ಜಿಗಿ ಹುಳು ಮತ್ತು ಬೂದಿ ರೋಗ ಎರಡಕ್ಕೂ ನಿಯಂತ್ರಣ ಮಾಡಬೇಕು ಅಂದ್ರೆ ಎರಡು ಮಿಶ್ರ ಮಾಡ್ಕೊಂಡು ಸಿಂಪಡಣೆ ಮಾಡಬಹುದು? ಮಾಡಬಹುದು. ಇದು ಯಾವಾಗ ಮಾಡಬಹುದು ಅಂದ್ರೆ ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳು ಮಿಶ್ರಣ ಮಾಡುವಾಗ ಒಂದು ಅಂತರ್ವ್ಯಾಪಿ ಇರಬೇಕು, ಒಂದು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಸ್ಪರ್ಶ ಇದಿರಬೇಕು. ಇವಾಗ ಕೀಟನಾಶಕಗಳು ಏನಾದ್ರು ಅಂತರ್ವ್ಯಾಪಿ ಮಾಡ್ತಿದ್ರೆ ಈ ಫಂಜಿಸೈಡ್ ಶಿಲೀಂಧ್ರ ನಾಶಕ ಕಾಂಟ್ಯಾಕ್ಟ್ ಇರಬೇಕಾಗುತ್ತೆ, ಸ್ಪರ್ಶ ಶಿಲೀಂಧ್ರ ನಾಶಕ ಇರಬೇಕು. ಅಥವಾ ವೈಸ್ ವರ್ಸ, ಈ ಕೀಟನಾಶಕ ಏನಾದ್ರೂ ಕಾಂಟ್ಯಾಕ್ಟ್ ಅಂತ ಸ್ಪರ್ಶ ಕೀಟನಾಶಕ ಮಾಡಿದ್ರೆ ಈ ಶಿಲೀಂದ್ರನಾಶಕ ಸಿಸ್ಟಮಿಕ್ ಮಾಡಬಹುದು. ಅಂದ್ರೆ ಈಗ ಸ್ಪರ್ಶ ಶಿಲೀಂದ್ರನಾಶಕ ಅಂದ್ರೆ ಗಂಧಕ ಬಳಸ್ಕೋಬಹುದ ನಾವು, ಸಲ್ಫರ್ ಮಾಡ್ಕೋಬಹುದು, ಅದು ಸ್ವಲ್ಪ ಮಟ್ಟಿಗೆ ಬರ್ತದೆ. ತೀವ್ರತೆ ಜಾಸ್ತಿ ಇದ್ರೆ ಬೂದಿ ರೋಗ ಸಲ್ಫರ್ ಇಂದ ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ. ಕಾರ್ಬೊಂಡೈಸಿಮ್ ಬಳಸ್ಕೋಬಹುದು, ಕಾರ್ಬೊಂಡೈಸಿಮ್ 1 gram ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಆತರನು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಚಿಬ್ಬು ರೋಗ ಅಂತ, ಚಿಬ್ಬು ರೋಗ ಇದು ಯಾವಾಗ ಕಾಣಿಸ್ಕೊಡುತ್ತೆ ಅಂತ? ಚಿಬ್ಬು ರೋಗನೂ ಅಷ್ಟೇ, ಹೂ ಬರುವ ಹಂತದಲ್ಲಿ ಯಥೇಚ್ಛವಾಗಿ ಬರ್ತದೆ. ಅದರಲ್ಲೂ ಹೂ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ ಬರೋದ್ರಿಂದ ಈ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತೀವಿ, ಚಂಡಮಾರುತ ವಾಯುಭಾರ ಇದು ಕುಸಿದ ಆಗಿ ತುಂತುರು ಹನಿ ಬಂದಾಗ, ಈ ಡ್ರಿಸ್ಲಿಂಗ್ ಬಂದಾಗ ಚಿಬ್ಬು ರೋಗ ಅತಿ ಹೆಚ್ಚಾಗಿ ಬಂದು ಹೂಗೆ ಬರುತ್ತೆ. ಹೂಗೆ ಬಂದು ಎಂಟೈರ್ ಕ್ರಾಪ್ ಒಂಥರ ವಾಶ್ ಔಟ್ ಆಗ್ತದೆ, ರೈತರಿಗೆ ಏನು ಸಿಗೋ. ಈ ಚಿಬ್ಬು ರೋಗ ತೀವ್ರತೆ ತುಂಬಾ ಈ ಪೌಡ್ರಿ ಮೇಲ್ಡಿ ಬೂದಿ ರೋಗದಕ್ಕಿಂತ ಚಿಬ್ಬು ರೋಗ ತೀವ್ರವಾಗಿ ಬರ್ತದೆ. ಈ ಹನಿ ಬಿದ್ದಾಗ ಹೂ ಬರೋ ಸಮಯದಲ್ಲಿ ಈ ಚಿಬ್ಬು ರೋಗ ತೀವ್ರತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಚಿಬ್ಬು ರೋಗವನ್ನ ಸಾಮಾನ್ಯವಾಗಿ ಯಾವ ರೀತಿ ರೈತರು ಕಂಡುಹಿಡಿಯಬಹುದು ಅಂದ್ರೆ, ಈ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಹೂವಿನ ಗೊಂಚಲಿನಲ್ಲಿ ಕಪ್ಪು ಚುಕ್ಕಗಳಿರ್ತವೆ, ಮತ್ತೆ ಕಾಯಿ ಏನಾದರೂ ಈ ಗೋಲಿ ಆಕಾರದಷ್ಟು ಅಥವಾ ನಿಮ್ಗೆ ಈ ಹರಳಷ್ಟು ಇದ್ದಾಗ ಆಗ ಈ ಕಾಯಿ ಮೇಲೆಲ್ಲ ಕಪ್ಪು ಕಪ್ಪು ಮಚ್ಚ ಇರ್ತದೆ, ಇದು ಇದ್ದಾಗ ಚಿಬ್ಬು ರೋಗ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಉದುರೋಗ್ತವೆ ಚಿಬ್ಬು ರೋಗ ಬಂದ್ರೆ. ಇದನ್ನ ನಾವು ಶಿಲೀಂಧ್ರ ನಾಶಕಗಳು ಉಪಯೋಗಿಸ್ಕೊಂಡು ರೈತರು ಇದನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಈಗ ಒಂದು ಹವಾಮಾನ ಮುನ್ಸೂಚನೆ ಇರುತ್ತೆ, ಚಂಡಮಾರುತ ಬರುತ್ತೆ ಅಂತ, ಅವಾಗ ಮುಂಚಿತವಾಗಿ ಸಿಂಪಡಣೆ ಮಾಡ್ಬೇಕು, ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಈ ತರ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡು ರೈತರು ನಿರ್ವಹಣೆ ಮಾಡ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ಥಯೋಫಿನೆಟ್ ಮೀಥೈಲ್ ಅಂತ ಬರ್ತದೆ, ಥಯೋಫಿನೆಟ್ ಮೀಥೈಲ್ ಅಂತ ಹೇಳ್ಬಿಟ್ಟು ಇದು 1.5 gram ಪ್ರತಿ ಲೀಟರ್ ನೀರು ಹಾಕೊಂಡು ಸಿಂಪಡಣೆ ಮಾಡ್ಕೋಬಹುದು. ಅಥವಾ ಇದರಲ್ಲಿ ಈವನ್ ಡೈಫಿನ್ಕೋನೋಸಲ್ ಅಂತ ಹೇಳ್ಬಿಟ್ಟು ಸ್ಕೋರ್ ಶಿಲೀಂಧ್ರ ನಾಶಕಗಳು 0.5 mL ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಈ ಚಿಬ್ಬು ರೋಗವನ್ನ ರೈತರು ನಿರ್ವಹಣೆ ಮಾಡ್ಕೋಬಹುದು. ಇದು ಬಹಳ ಮುಖ್ಯವಾದಂತ ರೋಗ ಅಂತ ಹೇಳ್ಬೋದು. ಹೌದು ಹೌದು, ಚಿಬ್ಬು ರೋಗ, ಚಿಬ್ಬು ರೋಗ ಅಂದ್ರೆ ಇಡೀ ಬೆಳೆನೆ ಹೋಗೋ ಸಾಧ್ಯತೆ ಇರುತ್ತೆ, ಸಾಧ್ಯತೆ ಅಂದ್ರೆ ಹೂಗಳೇನೆ ಒಂದ್ ರೀತಿ ಎಲ್ಲ ತಮ್ಮ ಶಕ್ತಿ ಕಳ್ಕೊಂಡು ಒಣಗೋದಂಗಾಗ್ಬೋದು, ಒಣಗೋಗ್ಬಿಟ್ಟು ಎಲ್ಲ ಕಾಯಿ ಏನಾದ್ರು ಕಚ್ಚಿದ್ರು ಬಿದ್ದೋಗೋ ಸಾಧ್ಯತೆ ಇರ್ತದೆ. ಇನ್ನೊಂದು ತಾವು ತಿಳಿಸಿದ್ದು ಹೂವಿನ ಅಂಗಮಾರಿ ರೋಗ ಅಂತ. ಹೌದು, ಇದು ಫ್ಲೋರಲ್ ಬ್ಲೈಟ್ ಅಂತ, ಬ್ಲೈಟ್ ಅಂತ ಹೇಳ್ಬಿಟ್ಟು ಇದು ಯಾವಾಗ? ಇದು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ರೈತರು ಮಾವನ್ನ ಆಧುನಿಕ ಬೇಸಾಯ ಪದ್ಧತಿಗಳು ಉಪಯೋಗಿಸಿಕೊಂಡು ಕಲ್ಟಿವೇಟ್ ಮಾಡ್ತಾ ಇರೋದ್ರಿಂದ ಮತ್ತೆ ಹವಾಮಾನ ವೈಪರೀತ್ಯದಿಂದ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಕ್ಕಂಥದ್ದು. ಸೊ ಈ ಥಯೋಫಿನೆಟ್ ಮೀಥೈಲ್ ರೋಕೋ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಚಿಬ್ಬು ರೋಗಕ್ಕೆ ಬಳಸಿರ್ತೀವೋ ಅದೇ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತದೆ. ಇದನ್ನ ರೈತರು ತೀವ್ರವಾಗಿ ಬೂದಿ ರೋಗ ಮತ್ತೆ ಚಿಬ್ಬು ರೋಗಕ್ಕೆ ನೋಡಿದಾಗ ಇದನ್ನ ತೀವ್ರ ರೋಗ ಅಂತ ಏನು ಪರಿಗಣಿಸ ಅವಶ್ಯಕತೆ ಇರೋದಿಲ್ಲ. ಇದೊಂದು ಮುಖ್ಯವಾದ ಅಂಶ. ಮತ್ತೆ ಈ ಮ್ಯಾಂಗೋ ಸ್ಪೆಷಲ್ ಅನ್ನು ಸಿಂಪಡಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇರ್ತೀವಿ ಹೂವಿನ ಒಂದು ಹಂತದಲ್ಲಿ, ಇದರ ಸಿಂಪಡಣೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಮ್ಯಾಂಗೋ ಸ್ಪೆಷಲ್ ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರುಘಟ್ಟದಲ್ಲಿ ಸಂಶೋಧನಾ ಸಂಸ್ಥೆ ಇದೆ, ಅದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಇರ್ತಕ್ಕಂಥ, ಲಘು ಪೋಷಕಾಂಶಗಳ ಮಿಶ್ರಣ ಇದು, ಮಿಶ್ರಣ ಅದರಲ್ಲೂ ಕಾಪರ್, ಜಿಂಕ್, ಐರನ್, ಬೋರಾನ್, ಮ್ಯಾಂಗನೀಸ್, ಮೆಗ್ನೀಷಿಯಂ ಇರ್ತಕ್ಕಂಥ ಪೋಷಕಾಂಶಗಳು. ಇದು ಮಾವು ಸ್ಪೆಷಲ್ ಅಂತಾನೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದನ್ನ ಹೂ ಬಿಡುವ 1 ತಿಂಗಳ ಮುಂಚೆ 5 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದರ ಜೊತೆಗೆ ಒಂದು ನಿಂಬೆಹಣ್ಣು ಹುಳಿನೂ ಆಗ್ಬೇಕು. ಸರಿಸುಮಾರು ರೈತರಿಗೆ ಅರ್ಥ ಆಗುವ ಇರ್ಬೇಕಂದ್ರೆ 20 liter ನೀರಿಗೆ 100 gram ಮ್ಯಾಂಗೋ ಸ್ಪೆಷಲ್, 1 ನಿಂಬೆಹಣ್ಣು ಹುಳಿ, ಅದರ ಜೊತೆಗೆ ಒಂದು ಶಾಂಪು ಪ್ಯಾಕೆಟ್ ಬೆರೆಸ್ಕೊಂಡು, ಅಂದ್ರೆ ಪ್ರತಿ 20 liter 100 gram ಮ್ಯಾಂಗೋ ಸ್ಪೆಷಲ್, 1 ನಿಂಬೆಹಣ್ಣು ಹುಳಿ, 1 ಪ್ಯಾಕೆಟ್ ಶಾಂಪು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಈ ಬೋರಾನ್ ಕಂಟೆಂಟ್ ಇರೋದ್ರಿಂದ ಪಾಲಿನೇಷನ್ ಅಂತ ಹೇಳ್ತೀವಿ, ಪರಾಗಸ್ಪರ್ಶ ಆಗಿ ಚೆನ್ನಾಗಿ ಕಾಯಿ ಕಚ್ಚತಕ್ಕಂಥದ್ದು. ಮತ್ತೆ ಈ ಕಾಯಿ ಕಚ್ಚಿದ ನಂತರನು 2 ಸಿಂಪಡಣೆ ಕೊಡಬೇಕಾಗತ್ತೆ. ಅದು 15-20 ದಿನಗಳ ಅಂತರದಲ್ಲಿ 2 ಸಿಂಪಡಣೆ ಕೊಟ್ರೆ ಕಾಯಿಗೆ ತುಂಬಾ ಕ್ವಾಲಿಟಿ ಬರ್ತದೆ, ಮತ್ತೆ ಕಾಯಿ ಬೆಳವಣಿಗೆ ತುಂಬಾ ಉತ್ತಮವಾಗಿರ್ತದೆ ಈ ಲಘು ಪೋಷಕಾಂಶ ಇರೋದ್ರಿಂದ. ಅಂದ್ರೆ ಒಂದು ಜೋಳದ ಕಾಳು ಗಾತ್ರದ ಗಾತ್ರ, ಮತ್ತೆ ಫ್ರೂಟ್ ಸೆಟ್ ಆದ್ಮೇಲೆ 6 ವಾರಗಳ ನಂತರ ಇನ್ನೊಂದು ಸಿಂಪಡಣೆ ಕೊಟ್ರೆ ಇದು ತುಂಬಾ ಕಾಯಿ ಕ್ವಾಲಿಟಿ ಬರ್ತದೆ. ಅಂದ್ರೆ ಅವಾಗ ಒಂದು ಗೋಲಿ ಗಾತ್ರಕ್ಕೆ ಬಂದಿರುತ್ತ ಕಾಯಿ? ಆ ಗೋಲಿಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ, ಮಾರ್ಬಲ್ ಸೈಜ್ ಅಂತ ಹೇಳ್ತೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. ಈ ಚೆನ್ನಾಗಿ ಕಾಯಿ ಬೆಳವಣಿಗೆ ಇರ್ತದೆ, ಮತ್ತೆ ಕಾಯಿ ಬಲಿತಾಗ್ಲೂ ಶೈನಿಂಗ್ ಇರ್ತದೆ ಒಂಥರ ಈ ಲಘು ಪೋಷಕಾಂಶಗಳು ಇರೋದ್ರಿಂದ.

ತಾವು ಡಾಕ್ಟರ್ ಜಿ ಕೇಶವರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿಯಲ್ಲಿ ಸಂಪರ್ಕಿಸಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9845303987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845303987. ತುಂಬ ಸಂತೋಷ ಡಾಕ್ಟರ್ ಕೇಶವರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾವಿನಲ್ಲಿ ಈ ಹೂ ಬಿಡುವಂಥ ಒಂದು ಹಂತದಲ್ಲಿ, ಆನಂತರ ಈ ಕಾಯಿ ಕಚ್ಚುವಂಥ ಹಂತದಲ್ಲಿ ಬರುವಂಥ ಸಮಸ್ಯೆಗಳು, ಅವುಗಳಿಗೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಮಾವಿನ ಗಿಡದಲ್ಲಿ ಹೂವು ಮತ್ತು ಕಾಯಿ ಬಿಡುವ ಹಂತದಲ್ಲಿ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೇಶವರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರಬಿಕಾ ಪಾರ್ಚ್ಮೆಂಟ್ 26,800 ರೂಪಾಯಿಂದ 27,600 ರೂಪಾಯಿ, ಅರಬಿಕಾ ಚೆರಿ 13,900 ರೂಪಾಯಿಂದ 15,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಂದ 23,500 ರೂಪಾಯಿ, ರೊಬೆಸ್ಟಾ ಚೆರಿ 12,200 ರೂಪಾಯಿಂದ 13,650 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜುಂಪಿ ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ ಜಯನಗರ ಬೆಂಗಳೂರು, ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು, ಮೊಬೈಲ್ 8861255444. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಶೀದ್. ಜೊಂಪೆನ ವಿವರ. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಸಭಾಪಾಡೆಯಲ್ಲಿ ಇಂದು ಪ್ರಗತಿ ಪರಿಶೀಲನಾ ಸಭೆ ನಡೆದು, ಈ ಹೊತ್ತಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಜಿ ಪಲ್ಲವಿಯವು ಮಾತಾಡಿ, ಕೊಡಗು ಜಿಲ್ಲೆನ ಅಲೆಮಾರಿ ಅಭಿವೃದ್ಧಿ ನಿಗಮದ 2023-24 ಸಾಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಕೊಡುವ ಸ್ವಂತ ಚಾಕ್ರಿ, ಉದ್ಯಮಶೀಲತಾ, ಸ್ವಾವಲಂಬಿ ಸಾರಥಿ ಹಾಗೆ ಮೈಕ್ರೋ ಕ್ರೆಡಿಟ್ ಯೋಜನೆಗಳಡಿಯಲ್ಲಿ ಗೊತ್ತು ಮಾಡಿದ ಸಂಖ್ಯೆಗಿಂತ ಕಮ್ಮಿ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು. ಈ ಸಂಬಂಧ ಹೆಚ್ಚಿನ ಅರಿವು ಮೂಡಿಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಜಿಲ್ಲೆಯಲ್ಲಿ ಅಲೆಮಾರಿ ಸಮುದಾಯದ ಜನರಿಗೆ ಮನೆ ಇಲ್ಲದವಕ್ಕೆ ಮನೆ ಮಾಡಿಕೊಡೋದು, ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡೋದು ಸೇರಿದಂಗೆ ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಕೂಡುಕೊಟ್ಟಲ್ಲಿ ಕೊಡಗು ಜಿಲ್ಲೆನ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ವತಿಯಿಂದ ಅಂತಾರಾಷ್ಟೀಯ ಮೂರ್ಛೆ ರೋಗ ದಿನಾಚರಣೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯಲ್ಲಿ ನಡೆದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಒಐಎಂಎಸ್ ಸಂಸ್ಥೆನ ಸ್ಥಾನೀಯ ವೈದ್ಯಾಧಿಕಾರಿ ಆರ್ಡಿ ಸತೀಶ್ ಅವು ಮಾತಾಡಿ, ಅಂತಾರಾಷ್ಟೀಯ ಮೂರ್ಛೆ ರೋಗ ದಿನಾಚರಣೆ 2025 ಘೋಷವಾಕ್ಯ ಆದ ರೋಗಗ್ರಸ್ತೆಯರನ್ನು ಮೀರಿ ಅಪಸ್ಮಾರದ ಅರಿವಿನೊಂದಿಗೆ ಜೀವನವನ್ನು ಸಶಕ್ತಗೊಳಿಸುವ ತೇಳುವ ಮೂರ್ಛೆ ರೋಗದ ಚಿಹ್ನೆಗಳನ್ನ ಕಾಯಿಲೆಸ್ತರಲ್ಲಿ ಗುರುತಿಸುವ ಹಾಗೆ ಮೂರ್ಛೆ ಕಾಯಿಲೆ ಬಂದವಕ್ಕೆ ಹೆಂಗೆ ಚಿಕಿತ್ಸೆ ಕೊಡೋದು ತಿಳಿದ್ರ ಬಗ್ಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆಯಡಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಇಸ್ಕೂಲು ಮಕ್ಕಳಿಗೆ ಪ್ರೇರಣಾ ತುಣುಕು ಕಾರ್ಯಾಗಾರ ಹೆಬ್ಬಾಲೆ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನಡೆದು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ಇದೇ ತಿಂಗಳ ತಾರೀಕು 18ರಂದು ಹಗಲು 11 ಗಂಟೆಗೆ ನಡೆದದೇತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರು ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಶುಂಟಿಕೊಪ್ಪದ ವಾಹನ ಚಾಲಕರ ನಿಲ್ದಾಣದಲ್ಲಿ 36ನೇ ರಾಷ್ಟೀಯ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮನ ಸಾರಿಗೆ ಪ್ರಾಧಿಕಾರದ ಅಧಿಕಾರಿ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿ ಮಾತಾಡಿ, ದ್ವಿಚಕ್ರ ವಾಹನ ಸವಾರರು ಕಡ್ಡಾಯಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಹಾಕುವುದು, ಗಾಡಿ ಓಡಿಸೋದು, ಹಾಗೆ ವಾಹನ ಮಾಲೀಕರು, ವಾಹನ ಚಾಲಕರು ಎಲ್ಲ ದಾಖಲಾತಿಗಳೊಟ್ಟಿಗೆ ಎಚ್ಚರದಿಂದ ಗಾಡಿ ಓಡಿಸೋಕೂತ ಸೂಚನೆ ಕೊಟ್ಟು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಆಶ್ರಯದಲ್ಲಿ ಪಂಚಮಂಗೇಶ್ವರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 20ರಂದು ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಸರ್ಕಾರಿ 1ನೇ ದರ್ಜೆ ಕಾಲೇಜು ಸಭಾಬಾಡಲಿ ನಡೆದಿದೆ. ಮಡಿಕೇರಿ ದಾಸವಾಳ ರಸ್ತೆನ ಮಡಿವಾಳ ಮಾಚಿದೇವ ಸಭಾಬಾಡಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 16ರಂದು ಹಗಲು 11 ಗಂಟೆಗೆ ನಡೆದಿದೆ. ಡೆಹರಾಡೂನ್ಲಿ ನಡೆಯುತ್ತಿರುವ 38ನೇ ರಾಷ್ಟೀಯ ಆಟೋಟಲಿ ಕರ್ನಾಟಕನ ಪ್ರತಿನಿಧಿಸುತ್ತಿರುವ ಉನ್ನತಿ ಅಯ್ಯಪ್ಪ ಅವರು ಮಹಿಳೆಯರ 4x400 ಮೀಟರ್ ರಿಲೇಲಿ ಚಿನ್ನದ ಪದಕ ಮತ್ತು 200 ಮೀಟರ್ ಓಟಲಿ ಬೆಳ್ಳಿ ಪದಕನ ಪಡ್ಕೊಂಡಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. छोटी छोटी बातें हैं ये बड़े काम की बातें हैं, आओ सीखे सब मिलकर ईंधन कैसे बचाते हैं. जब बर्तन पर हो ढक्कन तो कम लगता है ईंधन, आंच धीमी रखोगे तो बचत की होगी खन खन. बर्तन ज्यादा ना हो मोटे, ना हो ज्यादा पतले, इससे खाना जल्दी बने, गैस भी लंबा चले. जब खाना पक रहा हो तब लेते रहो टोहो, जो पक जाए तो याद से बंद कर दो गैस स्टोव. छोटी छोटी कुक स्मार्टली, हेल्प कंजर्व एनर्जी. इश्यूड इन पब्लिक इंटरेस्ट बाय ऑयल एंड गैस कंपनीज इन पब्लिक सेक्टर. ಹಬ್ಬಗಳ ಸಂಭ್ರಮಕ್ಕೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು. ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ ಗಳು, ಪಿಲ್ಲೋ ಕವರ್, ಬೆಡ್ ಸ್ಪ್ರೆಡ್ ಗಳು, ಎಲ್ಲಾ ರೀತಿಯ ಫರ್ನಿಚರ್ ಗಳ ಮೇಲೆ 10-25% ಡಿಸ್ಕೌಂಟ್. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳು ನಿಮಗೆ ಬೇಕಾದ ಅಳತೆಗೆ, ನಿಮಗೆ ಬೇಕಾದ ಡಿಸೈನ್ ನಲ್ಲಿ ರೆಡಿ ಮಾಡಿ ಕೊಡಲಾಗುವುದು. ಜನರ ವಿಶ್ವಾಸದ ಫರ್ನಿಚರ್ ಮಳಿಗೆ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಅಲ್ಲ, ನೆಕ್ಸ್ಟ್ ವೀಕ್ ಕಾಳುಮೆಣಸು ಕುಯ್ಯೋಕೆ 20 ಜನ ಬರ್ತಿದ್ದಾರೆ. ಕಾಳುಮೆಣಸು ಬಿಡಿಸೋ ಮೆಷಿನ್ ಹಾಗೆ ಫೈಬರ್ ಏಣಿ ತಗೊಂಡ್ರೆ ಕೆಲಸ ಈಸಿ ಆಗುತ್ತಲ್ವಾ? ಹಾ, ನಾನು ಇವತ್ತೇ ಪುತ್ತೂರಿನ SRK ಲ್ಯಾಡರ್ಸ್ ಹೋಗ್ತೇನೆ. ಅಲ್ಲಿ ವಿದ್ಯುತ್ ಆಘಾತ ತಪ್ಪಿಸುವ ಫೈಬರ್ ಏಣಿ, ಕಾಳುಮೆಣಸು ಬಿಡಿಸುವ ಮೆಷಿನ್, ಅಡಿಕೆ ಕುಯ್ಯುವ ದೋಟಿ, ಮನೆ ಬಳಕೆಯ ಕುದುರೆ ಏಣಿಗಳು, ಇತರೆ ಸರಕು ಸಾಗಿಸುವ ವಿವಿಧ ಮಾದರಿಯ ಟ್ರಾಲಿಗಳು, ಸ್ಪ್ರೇಯರ್ಸ್, ಗೊಬ್ಬರ ತರ್ತೀನಿ. ಕೆಲಸ ಬೇಗನೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಖರೀದಿಸಲು ಕರೆ ಮಾಡಿ 9353131313. ವಿವರಗಳಿಗೆ www.srkladders.com. ಪುದ್ದೂರು ಗ್ರಾಮದ ರಕ್ಷಕ, ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀ ಶಾಸ್ತಾ ಈಶ್ವರ ದೇವರ 4ನೇ ವಾರ್ಷಿಕೋತ್ಸವ ಇದೇ ತಿಂಗಳ 17ರಂದು ಸೋಮವಾರ ನಡೆಯಲಿದ್ದು, ಅಂದು ಬೆಳಿಗ್ಗೆ 10 ಗಂಟೆಗೆ ಪ್ರತಿಷ್ಠಾ ವಿಶೇಷ ಅಲಂಕಾರ ಪೂಜೆ, ಮಂಗಳಾರತಿ, ಬಳಿಕ ಅನ್ನಸಂತರ್ಪಣೆ, ಸಂಜೆ 4 ಗಂಟೆಗೆ ದೇವರ ಝಳಕ, 6:30 ಗಂಟೆಗೆ ದೇವರ ವಿವಿಧ ನೃತ್ಯ, ತಡಂಬು ಆಟ, ಅನ್ನಸಂತರ್ಪಣೆ, ನಂತರ ರಾತ್ರಿ ಶ್ರೀ ವಿಷ್ಣುಮೂರ್ತಿ ದೇವರ ತೋತ ಹಾಗೂ ಮೇಲೇರಿಗೆ ಅಗ್ನಿ ಸ್ಪರ್ಶ. ತಾರೀಕು 18ರಂದು ಮಂಗಳವಾರ ಬೆಳಿಗ್ಗೆ 8:30 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ನಡೆಯಲಿದೆ. ಭಗವದ್ಭಕ್ತರೆಲ್ಲ ಪಾಲ್ಗೊಂಡು ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಶಾಸ್ತಾ ಈಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೂಡಂಡ ರಾಜೇಂದ್ರ ಅಯ್ಯಮ್ಮ ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಎಲ್ಲಾ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕಾಗಿ ಬಿದ್ದಾಟಂಡ ಎಸ್ ತಮ್ಮಯ್ಯ ಅವರು ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಂಡಿದ್ದಾರೆ. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ ಆಡಳಿತ ಮಂಡಳಿಯ ಚುನಾವಣೆ ಇದೇ ತಾರೀಕು 16ರಂದು ಭಾನುವಾರ ನಡೆಯಲಿದ್ದು, ಸಾಮಾನ್ಯ ಕ್ಷೇತ್ರದಿಂದ ಕ್ರಮ ಸಂಖ್ಯೆ 1ರಲ್ಲಿ ಸೂದನ ಎಸ್ ಈರಪ್ಪ ಗಡಿಯಾರ ಚಿಹ್ನೆ, ಕ್ರಮ ಸಂಖ್ಯೆ 3ರಲ್ಲಿ ಕಿಮ್ಮುಡಿರ ಜಗದೀಶ್ ಜಗ ಗ್ಯಾಸ್ ಸಿಲಿಂಡರ್ ಚಿಹ್ನೆಯನ್ನು ಹೊಂದಿದ್ದು, ಸರ್ವ ಮತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ಇವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ಕೋರಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರ್ಥ 23-24 ಸಾಲಕ್ಕೂ ಒತ್ತನಕ್ಕೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಜಾರಿಗೂ ಕೊಂಡು ಬಂದ ಯೋಜನೆಯ ಪ್ರಯೋಜನತನ ಅರ್ಹ ಫಲಾನುಭವಿ ಪಡೆದವನಿಕೆ ಮಾಡುವಕ್ಕೆ ಸಾರ್ವಜನಿಕಗಳಲ್ಲಿ ಅಧ್ಯಯನ ಅರಿವಿಕೆ ಬಳತಕ್ಕೆ ಅವಶ್ಯ ಕ್ರಮ ಒಡತವನಿಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡತ್ರ ಅಲೆಮಾರಿ ಅಭಿವೃದ್ಧಿ ನಿಗಮತ್ರ ರಾಜ್ಯಾಧ್ಯಕ್ಷಗಳನ್ನು ಪಲ್ಲವಿ ಸೂಚನೆ ಕೊಡತತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇಂದು ನಡೆದ ನಿಗಮತ್ರ ಪ್ರಗತಿ ಪರಿಶೀಲನಾ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಪರಂದ ಅವು ಸ್ವಂತ ಚಾಕ್ರಿ, ಉದ್ಯಮಶೀಲತೆ, ಸ್ವಾವಲಂಬಿ ಸಾರಥಿ ಪಿಂಜ, ಮೈಕ್ರೋ ಕ್ರೆಡಿಟ್ ಯೋಜನೆಯ ಅಡಿಲ್ ನಿರ್ಕಮಾಡಿನ ಗುರಿಕಿಂಜ ಕಮ್ಯಾನ ಅರ್ಜಿ ಬಂದಂಗಾಯಿತು. ಈ ಮೀದ ಮೇನದೊಡೊಂಜಿ ಪ್ರಗತಿ ಸಾಧಿಸಿಡುವನಕ್ಕೆ ನಿರ್ದೇಶನ ಮಾಡಿತು. ಆನ್ಲೈನ್ ಮೂಲಕ ಅರ್ಜಿ ಇಡುವನಕ್ಕೆ ಮಾಡುವಕ್ಕೆ ಆಯಾ ತಾಲೂಕು ಮಟ್ಟದ ಕ್ರಮ ಒಡತವನಿಗೆ ಸಲಹೆ ಕೊಡುತ್ತದೆ.